ಅಂಗಡಿ ಮುಂಗಟ್ಟುಗಳು, ಮಾರುಕಟ್ಟೆಗಳು ಮತ್ತು ಮಾಂಸದಂಗಡಿಗಳಂತಹ ಬೃಹತ್ ತ್ಯಾಜ್ಯ ಉತ್ಪಾದಕರು ತ್ಯಾಜ್ಯವನ್ನು ಖಾಲಿ ಜಾಗಗಳಲ್ಲಿ ಬಿಸಾಡುವುದು, ಸುಡುವುದು, ಕೆರೆ ಕಟ್ಟೆ ರಾಜ ಕಾಲುವೆಗಳಲ್ಲಿ ಹಾಕುವುದು ಶಿಕ್ಷಾರ್ಹ ಅಪರಾಧ. ಬದಲಿಗೆ ನಗರ ಸ್ಥಳೀಯ ಸಂಸ್ಥೆಯಿಂದ ತ್ಯಾಜ್ಯ ಸಂಗ್ರಹಣೆಗೆಂದೇ ಬರುವ ವಾಹನಗಳಿಗೆ ನೀಡಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಿ ಪರಿಸರ ಸಂರಕ್ಷಣೆಯಲ್ಲಿ ನಮ್ಮೊಂದಿಗೆ ಕೈಜೋಡಿಸಿ. ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ, ಸ್ವಚ್ಛ ಭಾರತ್ ಮಿಷನ್, ನಗರ ಯೋಜನೆ, ಕರ್ನಾಟಕ ಸರ್ಕಾರ. ನೀವು ಮಿಸ್ಟರ್ ಡಿಪೆಂಡಬಲ್ ಸರ್, ನೀವೇ ಹೇಳಿ ಎಲ್ಲಕ್ಕಿಂತ ಒಳ್ಳೆ ಇಂಜಿನ್ ಆಯಿಲ್. ನನ್ನ ಗಾಡಿಗೆ ಬರೀ ಮ್ಯಾಕ್ ಲೂಬ್ರಿಕೆಂಟ್ಸ್ ಆಗಿದೆ ಮಿಸ್ಟರ್ ಡಿಪೆಂಡಬಲ್. ಮ್ಯಾಕ್ ಲೂಬ್ರಿಕೆಂಟ್ಸ್, ನಿಮ್ಮ ಗಾಡಿಯ ಮಿಸ್ಟರ್ ಡಿಪೆಂಡಬಲ್. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ನೀವು ಮಿಸ್ಟರ್ ಡಿಪೆಂಡಬಲ್ ಸರ್, ನೀವೇ ಹೇಳಿ ಎಲ್ಲಕ್ಕಿಂತ ಒಳ್ಳೆ ಇಂಜಿನ್ ಆಯಿಲ್. ನನ್ನ ಗಾಡಿಗೆ ಬರೀ ಮ್ಯಾಕ್ ಲೂಬ್ರಿಕೆಂಟ್ಸ್ ಆಗಿದೆ ಮಿಸ್ಟರ್ ಡಿಪೆಂಡಬಲ್. ಮ್ಯಾಕ್ ಲೂಬ್ರಿಕೆಂಟ್ಸ್, ನಿಮ್ಮ ಗಾಡಿಯ ಮಿಸ್ಟರ್ ಡಿಪೆಂಡಬಲ್. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಕಳೆದ ದಿನಗಳಲ್ಲಿ ನಾವು ಮಳೆಯಿಂದಾಗಿ ಬಹಳಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದೇವೆ. ವಿಶೇಷವಾಗಿ ನಮ್ಮ ಭಾಗದ ಜಿಲ್ಲೆಗಳಲ್ಲಂತೂ ನಿರಂತರವಾಗಿ ಮಳೆ ಬಂದು ಈಗ ಪರಿಸ್ಥಿತಿ ಹೆಂಗದ ಅಂತಂದ್ರೆ, ಮಳೆ ಬಂತು ಅಂತಂದ್ರೆ ಮತ್ತಿಷ್ಟು ಸಮಸ್ಯೆ ಒಳಗ ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ಸಿಲುಕಿ ಹಾಕೊಳ್ತೀವಿ ಅನ್ನುವಂತಹ ಮಾತನ್ನ ತಾವೆಲ್ಲ ಹೇಳ್ತಾ ಇದ್ದೀರಿ. ಇನ್ನು ಒಟ್ಟ ಮಳೆ ಬರಬಾರ್ದು, ನಮಗ ಕೊರಪು ಬೇಕು, ಬಿಸಿಲಿನ ವಾತಾವರಣ ಬೇಕು, ಇನ್ನೆಲ್ಲ ಹದಕ್ ಬರಬೇಕಾಯ್ತಪ್ಪ ಅಂತಂದ್ರೆ ಸಾಕಷ್ಟು ಸಮಯ ಹಿಡಿತದ ಅನ್ನುವಂತಹ ಒಂದು ಅನುಭವ ತಮ್ದು. ಎಲ್ಲರಿಗೂ ಈಗ ಮಳೆ ನಿಂತು ಒಳ್ಳೆ ಬಿಸಿಲು ಇರುವಂತಹ ಒಂದು ವಾತಾವರಣ ಬೇಕು ಅನ್ನುವಂತಹ ಒಂದು ವಿಚಾರವನ್ನ ತಾವೆಲ್ಲರೂ ಹೇಳ್ತಾ ಇದ್ದೀರಿ. ಇಂಥ ಒಂದು ಸಂದರ್ಭದೊಳಗ ಇಲ್ಲಿ ತನಕ ಅಂತೂ ಮಳೆ ಆಯ್ತು, ಇನ್ನ ಮುಂದಿನ ದಿನಗಳಲ್ಲಿ ಸ್ವಲ್ಪ ಆಶಾದಾಯಕವಾಗಿ ಅದ ಅನ್ನುವಂತಹ ಮಾತನ್ನ ನಾನು ತಮಗ ಮೊದಲೇ ಹೇಳಿಬಿಡ್ತೀನಿ. ಮಳೆಯ ಪ್ರಮಾಣ ಅಂತೂ ಇನ್ ಮುಂದಿನ ದಿನಗಳಲ್ಲಿ ಸಾಕಷ್ಟು ಕಡಿಮೆ ಆಗುತ್ತದ. ಅದರ ಜೊತೆಗೆ ಬಿಸಿಲಿನ ವಾತಾವರಣ ಕೂಡ ಇರಬಹುದಾಗ್ಯದ ಅನ್ನುವಂತಹ ಒಂದು ಸೂಚನೆ ತಜ್ಞರಿಂದ ಸಿಗ್ತಾ ಇದೆ. ಇದು ಒಂದ್ ಸ್ವಲ್ಪ ಸಮಾಧಾನ ಕೊಡುವಂತದ್ದು. ಆದ್ರೂ ಎಷ್ಟು ಮಟ್ಟಿಗೆ ಈ ಒಂದು ವಾತಾವರಣ ಇರ್ತದ ಅನ್ನೋದು ಕೂಡ ನಮ್ಮ ಮುಂದಿರುವಂತಹ ಒಂದು ದೊಡ್ಡ ಪ್ರಶ್ನೆ ಅಂತ ಹೇಳ್ಬಹುದು. ತಾವು ನಮಗ ತಮ್ಮ ಚಿಂತೆಯನ್ನ ವ್ಯಕ್ತ ಮಾಡಿ ಮಾತಾಡಿದ್ದೀರಿ, ಫೋನ್ ಮಾಡಿದ್ದೀರಿ, ಕರೆ ಮಾಡಿದ್ದೀರಿ, ವಿಡಿಯೋಗಳನ್ನ ಕೂಡ ಕಳಿಸಿದ್ದೀರಿ, ಆಡಿಯೋ ಕೂಡ ಕಳಿಸಿದ್ದೀರಿ. ನಮ್ಮ ಒಂದಿಬ್ರು ರೈತರು ಏನ್ ಹೇಳ್ತಾರ ಅನ್ನೋದನ್ನ ಕೇಳಿಕೊಂಡು ಮತ್ತೆ ನಾವು ಮುಂದುವರಿಯೋಣಂತ. ಸರ್, ನಾ ಗುಲ್ಬರ್ಗ ಜಿಲ್ಲೆ ಚಿಂಚೋಳಿ ತಾಲೂಕಿನ ಕೊಳ್ಳೂರು ಮಲ್ಲಿಕಾರ್ಜುನ ಸ್ಥಳಪಟ್ಟು ಮಾತಾಡ್ತೇನೆ ಸರ್. ನೀವು ವಾರ ಭರ್ಜರ್ ಮಳೆ ಅಂತ ಹೇಳಿದ್ರಿ ಸರ್, ಅದೇ ಪ್ರಕಾರ ನೋಡ್ರಿ ಸರ್, ನಿನ್ನೆ ಅತಿ ಭಯಂಕರ ಮಳೆ ಬಿದ್ದ ಸರ್. ಶಕ್ತಿ ಚಂಡಮಾರುತ ಎಫೆಕ್ಟ್ ಹೆಂಗಿರ್ತದ ಎಂಬುದು ಈಗ ನಮಗ ಗೊತ್ತಾಗಿದ್ರಿ ಸರ್. ಸರ್, ಇದು ಈ ವರ್ಷದ 2025 ನಮ್ಮಲ್ಲಿ ಮುಂಗಾರು ಮಳೆದಾಗ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 4 ಮಳೆಕಿನ ಅಕ್ಟೋಬರ್ ತಿಂಗಳು ಏನಾದ್ ನೋಡ್ರಿ ಸರ್. ಇದು ಅಕ್ಟೋಬರ್ ತಿಂಗಳು, ಇದು 6 ಸರ್, 5 ಇನ್ನ ಬೆಟರ್ ಐತ್ರಿ ಮಳೆ ಸರ್. 6 ಬಹಳ ಡೇಂಜರ್ ಸರ್ ಮಳೆ. ದಿಢೀರಿನಂತ ಮಳಿ ಬಂದದ ಸರ್, 3 ಬಂದದ ಸರ್. ನಸುವಿನ ಜಾವ 3 ಚಾಲು ಆದಂತ ಮಳಿ, ಈಗ 4:30 ತನಕ ಕಂಟಿನ್ಯೂ ರಭಸದ ಮಳಿ, ಒಂದೇ ತೀರ್ ಬಿದ್ದದ್ರಿ ಸರ್ ಮಳಿ. ಈ ವರ್ಷದ ದೊಡ್ಡ ನಾಲ ಸರ್ ನಮ್ಮಲ್ಲಿ ಬಂದಿದ್ದು ಅತಿ ಭಯಂಕರ ಬಂದ ಸರ್. ಇದು ರಾತ್ರಿ ಹೊತ್ತು ಆಗಿದ್ದಕ್ಕ ಗೊತ್ತಾಗಲ್ಲ ಹೊಂಟದ್ರಿ ಜನಕ. ಅಕ್ಟೋಬರ್ ತಿಂಗಳ ಮೊದಲನೇ ವಾರದ ಮೊದಲನೇ ಮಳಿ ಅಂತ ತಿಳ್ಕೊರಿ ಸರ್. ಇದು ಸೋಯೆ ಕಟ್ಟು ಬಂದವ್ರಿ ಸರ್, ಬಹಳ ಕುತ್ತಿಗೆ ಬಂದದ್ರಿ ಎಲ್ಲ ರೈತರ ಪರಿಸ್ಥಿತಿ. ನೀವ್ ಹೇಳಿದ ಪ್ರಕಾರ ನಾನು ಸಕ್ಸಸ್ ಹಾಕೇನ್ರಿ ಸರ್. ಸಾಕಷ್ಟು ರೈತರಿಗೆ ಹೇಳತ್ತೀನಿ, ನಾನು 130 ರೈತರಿಗೆ ಮೆಸೇಜ್ ಕಳಿಸ್ತೀನಿ, ಎಲ್ಲ ಹೋಟೆಲ್ ಕುಂತಾಗ ಹೇಳ್ತೀನಿ ರೈತರಿಗೆ, ಎಲ್ಲ ಮಾಡ್ತೀನಿ, ಕರೆ ಅದನ್ನ ಕೇಳಲ್ರಿ ಸರ್. ಬಟ್ ಓಕೆ ಸರ್, ಥ್ಯಾಂಕ್ ಯು ಸರ್. ಪ್ರೀತಿಯ ಮಿತ್ರರಿಗೂ ಹಾಗೂ ನನ್ನ ಎಲ್ಲ ಕೃಷಿ ಅಣ್ಣ ತಮ್ಮಂದಿರಿಗೂ ಹಾಗೂ ಆಕಾಶವಾಣಿ ಸಿಬ್ಬಂದಿ ವರ್ಗದವರಿಗೂ, ಮುಖ್ಯವಾಗಿ ನಮ್ಮೆಲ್ಲರ ಕೇಂದ್ರ ಬಿಂದು, ನಮ್ಮೆಲ್ಲರ ಶಕ್ತಿ ಹಾಗೂ ನಮ್ಮೆಲ್ಲರ ಬೆನ್ನೆಲುಬಾಗಿ ನಿಂತು ನಮ್ಮನ್ನು ಪ್ರೋತ್ಸಾಹಿಸುತ್ತಿರುವ ಸೋಮಶೇಖರ್ ಹೆಸರು ಸಾರಿಗೆ ಹೃತ್ಪೂರ್ವಕ ನಮಸ್ಕಾರಗಳು ತಿಳಿಸುತ್ತಾ, ಸರ್, ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕ್ ಮಠಮಾರಿ ಗ್ರಾಮದಿಂದ ಎಲ್ ಕೆ ವೀರಂಗೌಡ ಸರ್ ಮಾತಾಡ್ತಿರೋದು. ಸರ್, ಈ ಮುಖ್ಯ ಒಂದು ಉದ್ದೇಶ ಏನಂದ್ರೆ ಸರ್, ಈಗ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಅಥವಾ ನಮ್ಮ ರಾಯಚೂರು ತಾಲೂಕಿನಲ್ಲಿ 120 ದಿನಗಳ ಬೆಳೆ ಅಂತರದಲ್ಲಿ ಇದೆ ಸರ್. ಹತ್ತಿ ಬೆಳೆ ಒಂದು ಗಿಡದಲ್ಲಿ 50-60% ಹತ್ತಿ ರಾಯಿ ಬಿಡಿಸುವ ಹಂತದಲ್ಲಿದೆ ಸರ್. ಈಗ ಎಲ್ಲ ರೈತರಿಗೆ ಒಂದೇ ಆತಂಕ, ಅದು ಏನಂದ್ರೆ ಮಳೆ ರಾಯನ ಅರ್ಭಟ. ಇವತ್ತಿಗೂ ಕೂಡ ನಮಗೆ 2 ತಿಂಗಳಿಂದ ಸತತವಾಗಿ ಮಳೆ ಬೀಳ್ತಾ ಇದೆ ಸರ್. ಸತತವಾಗಿ 60 ದಿನಗಳಲ್ಲಿ ನಮಗೆ 52 ದಿನಗಳು ಕಂಟಿನ್ಯೂ ಆಗಿ ನಮ್ಮ ರಾಯಚೂರು ಜಿಲ್ಲೆ ಅಥವಾ ನಮ್ಮ ರಾಯಚೂರು ತಾಲೂಕಿನಲ್ಲಿ ಮಳೆ ಆಗಿದೆ ಸರ್. ಈಗ ನಮ್ಗೆ ಮಳೆನೇ ಬೇಕಿಲ್ಲ ಸರ್, ಯಾಕಂದ್ರೆ ಈಗಾಗಲೇ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿದೆ ಸರ್. ರೈತ 365 ದಿನಗಳ ಕಾಲ ಶ್ರಮ ಪಟ್ಟು ದುಡಿದು ತನ್ನಲ್ಲಿದ್ದಂತ ಒಂದು ದುಡ್ಡನ್ನ ಭೂಮಿ ತಾಯಿಗೆ ಅರ್ಪಣೆ ಮಾಡಿ ಅದು ಮತ್ತೆ ರಿಟರ್ನ್ ಬರುವ ಒಂದು ಸಂಭವನೆ ಈ ಟೈಮ್ ಸರ್. ನಮ್ಗೆ ಈ ಒಂದು ವಾರದಲ್ಲಿ ನಮ್ಗೆ ಏನಾದರೂ ಮಳೆ ಬಿದ್ದರೆ ಅದು ನಷ್ಟದ ಒಂದು ಹಾದಿಯನ್ನೇ ಆಗುತ್ತೆ ಸರ್. ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಳೆ ಇರುತ್ತೆ ಮತ್ತು ಅದರ ಪ್ರಭಾವ ಏನು, ದಯವಿಟ್ಟು ಅದನ್ನ ಎಲ್ಲಾ ರೈತರಿಗೆ ಮನದಟ್ಟವಾಗಿ ರೈತರಿಗೆ ಅರ್ಥ ಆಗುವ ಒಂದು ರೀತಿಯಲ್ಲಿ ತಾವು ರೈತರಿಗೆ ಒಂದು ಶಕ್ತಿಯನ್ನಾಗಿ ನೀಡಬೇಕೆಂದು ತಮ್ಮಲ್ಲಿ ನಾನು ಎಲ್ಲ ರೈತರ ಪರವಾಗಿ ವಿನಂತಿ ಮಾಡ್ತಾ ಇದ್ದೀನಿ ಸರ್. ನಮಸ್ಕಾರಗಳು. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕ್ ಎನ್ ಗಣಕಲ್ ಗ್ರಾಮದ ಶೇಖರಪ್ಪ ಬಾಗ್ಲಿ ಅವರು ಮಾತನಾಡುತ್ತೇವೆ. ಈ ವರ್ಷದಲ್ಲಿ ಒಳ್ಳೆ ಮಳೆಯನ್ನಾಗಿ ನಮಗೆ ಒಳ್ಳೆ ಫಸಲನ್ನು ಬಂದು ಈಗ ಉತ್ತರ ಕಾರ್ತಿ ಅಸ್ತ ಕಾರ್ತಿಯಲ್ಲಿ ಒಳ್ಳೆ ಮಳೆ ಬಂದು ನಮ್ಮ ಬೆಳೆಗಳಿಗೆ ಹಾನಿ ಸಂಭವ ಆಗುತ್ತಿದೆ. ಆದ ಕಾರಣಕ್ಕಾಗಿ ನಮ್ಮ ಆಕಾಶವಾಣಿಯಲ್ಲಿ ಇರತಕ್ಕಂತ ಸಿಬ್ಬಂದಿಗೂ ಮತ್ತು ನಮ್ಮ ಆಕಾಶವಾಣಿ ಕೇಳುವ ರೈತ ಮಿತ್ರರಿಗೂ ಮತ್ತು ನಮ್ಮ ವಿಶೇಷವಾಗಿ ಸ್ವಂಸಕರುಗಳಿಗೂ ಎಲ್ಲರಿಗೆ ವಂದನೆಗಳನ್ನು ಹೇಳುತ್ತಾ, ಈ ವರ್ಷ ನಮಗೆ ಒಳ್ಳೆ ಮಳೆಯಾಗಿ ರಾಯಚೂರು, ಗುಲ್ಬರ್ಗಾ, ಯಾದಗಿರಿ, ಬಳ್ಳಾರಿ, ಕೊಪ್ಪಳ, ಬಿಜಾಪುರ್, ಬೀದರ್, ಗುಲ್ಬರ್ಗಾ ಪಕ್ಕದ ಸಲಾಪುರದಿಂದ ಒಳ್ಳೆ ಮಳೆಯಾಗಿ ನಮ್ಮ ಭಾಗದಲ್ಲಿ ನಷ್ಟ ಸಂಭವಿಸಿದೆ. ರೈತರು ಕಂಗಾಲಾಗಿ ಬೆಳೆ ನಷ್ಟವನ್ನು ಅನುಭವಿಸುವಂತ ಸ್ಥಿತಿಯಾಗಿ ಮಳೆ ಅತಿ ದೃಷ್ಟಿಯನ್ನು ತಂದು ರೈತರಿಗೆ ಒಳ್ಳೆ ಫಸಲು ಬಂದ ಟೈಮ್ನಲ್ಲಿ ಕೈಗೆ ಬಂದು ತುತ್ತು ಬಾಯಿಗೆ ಬರಲಂತೆ ಆಗಿ ಇನ್ನೂ ಎಷ್ಟು ದಿನ ಮಳೆ ಇರಬಹುದನ್ನು ನಮಗೆ ಭಯ ಉಂಟಾಗಿ ಹತ್ತಿ ಹೊಡೆದ್ವಿ. ಅದಕ್ಕೆ ಗುಡಿಸಿ ನಮ್ಮ ಫಸಲನ್ನು ಮಾರ್ಕೆಟ್ಗೆ ಒಯ್ಯುವ ಸಮಯದಲ್ಲಿ ಈ ತರದ ಒಂದು ಮಳೆ ಸಂಭವಿಸಿದೆ. ನಿನ್ನೆ ಮೊನ್ನೆ ಕಂಟಿನ್ಯೂ ಬರುತ್ತದೆ ನಮ್ಮ ಭಾಗದಲ್ಲಿ ಗುಡುಗು ಮಿಂಚಿನಿಂದ. ಆದ ಕಾರಣಕ್ಕಾಗಿ ಈ ವಾರದಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗ್ತದೋ ಎತ್ತಾಗ್ತದೋ ಅಂತೇಳಿ ನಮಗೆ ಮಾಹಿತಿ ಬರುತ್ತದಂತ ನಮ್ಮ ಆಶಯವನ್ನು ಇಟ್ಟುಕೊಂಡು ನಾವು ಈ ವಿಡಿಯೋವನ್ನು ಮಾಡಿರುತ್ತೇನೆ. ಇವತ್ತಿನ ದಿನದಲ್ಲಿ ಇರುವಂತಹ ವಾಲ್ಮೀಕಿ ಋಷಿಯ ದಿನಾಚರಣೆಗೂ ನನ್ನ ಅಭಿನಂದನೆಗಳನ್ನು ಹೇಳ್ತಾ ನಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಸ್ಪಂದಿಸಿದಂತಹ ರೈತರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದುವರಿಯೋಣ. ಆತ್ಮೀಯರೇ, ಈ ವರ್ಷ ತಮ್ಮ ಅನುಭವದ ಪ್ರಕಾರ ಹಿಂದ ಅನೇಕ ವರ್ಷಗಳಲ್ಲಿ ಆಗಲಾರದಂತಹ ಮಳೆಯನ್ನ ತಾವು ಕಂಡಿದ್ದೀರಿ. ಹಿರಿಯರಂತ ಹೇಳ್ತಾ ಇದ್ರು, ಕಳೆದ 40-50 ವರ್ಷಗಳಲ್ಲಿ ಇಂತಹ ಮಳೆ ಆಗಿಲ್ಲ ಅಂತೇಳಿ. ಭಾರತೀಯ ಹವಾಮಾನ ಇಲಾಖೆಯವರು ಕೂಡ ಈ ಸಲದ ಹಂಗಾಮಿನ ಬಗ್ಗೆ ಹೇಳುವಂತಹ ಸಂದರ್ಭದೊಳಗ ಈ ಸಲ ಹೆಚ್ಚಿನ ಮಳೆ ಆಗ್ತದೆ ಅನ್ನುವಂತಹ ಮಾತನ್ನು ಹೇಳಿದ್ರು. ಆದ್ರೆ ಎಷ್ಟು ಮಳೆ ಹೆಚ್ಚಿಗೆ ಆಗಿದ, ಯಾವ್ಯಾವ ಭಾಗದೊಳಗ ಎಷ್ಟು ಮಳೆ ಆಗಿದೆ ಅನ್ನೋದ್ರ ಬಗ್ಗೆ ಅವರೇ ಒಂದು ಮಾಹಿತಿಯನ್ನ, ದಾಖಲೆಯನ್ನ ನಮಗ ಕೊಟ್ಟಿದ್ದಾರೆ. ಜೂನ್ 1 ತಾರೀಕಿನಿಂದ ಸೆಪ್ಟೆಂಬರ್ 30 ತನಕ ಏನು 4 ತಿಂಗಳ ಅವಧಿ ಅದ ಈ ಸಲದ ಮುಂಗಾರು ಹಂಗಮೆಂದು. ಈ ಅವಧಿ ಒಳಗ ಈ ಸಲ ಎಷ್ಟು ಮಳೆ ಆಯಿತು ಅನ್ನೋದ್ರ ಬಗ್ಗೆ ನಾವೀಗ ಅಂಕಿ ಸಂಖ್ಯೆಗಳನ್ನ ಗಮನಿಸೋಣಂತ. ದೇಶವನ್ನ 4 ಭಾಗಗಳಲ್ಲಿ ವಿಂಗಡಣೆ ಮಾಡ್ತಾ ಇದ್ದಾರೆ ಅನ್ನೋದು ತಮಗ ಗೊತ್ತಿರುವಂತಹದ್ದು. ಈಶಾನ್ಯ ಅಥವಾ ಪೂರ್ವ ಭಾರತ, ವಾಯವ್ಯ ಭಾರತ, ಮಧ್ಯ ಭಾರತ ಮತ್ತು ದಕ್ಷಿಣ ಭಾರತ, ಈ 4 ವಿಭಾಗಗಳಲ್ಲಿ ದೇಶವನ್ನ ವಿಂಗಡಣೆ ಮಾಡಿ ಆಯಾ ವಿಭಾಗದೊಳಗ ಎಷ್ಟೆಷ್ಟು ಮಳೆ ಆಗ್ಯದ ಅನ್ನೋದನ್ನ ನೋಡೋಣ. ಈಶಾನ್ಯ ಮತ್ತು ಪೂರ್ವ ಭಾರತದೊಳಗ ಸಾಮಾನ್ಯವಾಗಿ ಆಗಬೇಕಾದಂತಹ ಮಳೆ 1367.3 ಮಿಲಿಮೀಟರ್ ನಷ್ಟು. ಆದ್ರೆ ಆಗಿದ್ದೇನಪ್ಪಾ ಅಂತಂದ್ರೆ 1089.9 ಮಿಲಿಮೀಟರ್ ನಷ್ಟು. ಅಂದ್ರೆ ಇಲ್ಲಿ ಕೊರತೆ ಮಳೆಯಾಗಿದೆ. ಎಷ್ಟು ಕೊರತೆ ಅಂತಂದ್ರೆ 20% ಕೊರತೆ ಮಳೆಯನ್ನ ಈಶಾನ್ಯ ಭಾರತದೊಳಗ ನಾವು ನೋಡ್ತಾ ಇದ್ದೀವಿ. ಇಲಾಖೆಯವರು ಮೊದಲೇ ಹೇಳಿದ್ರು ಈಶಾನ್ಯ ಭಾರತದೊಳಗೆ ಈ ಸಲ ಕಡಿಮೆ ಮಳೆ ಆಗ್ತದೆ ಅನ್ನುವಂಥದ್ದನ್ನ. ಅದೇ ಪ್ರಕಾರ ಆಗಿದೆ, 20% ಮಳೆ ಅಲ್ಲಿ ಕೊರತೆ ಆಗ್ಯದ. ವಾಯವ್ಯ ಭಾರತದೊಳಗ ಸಾಮಾನ್ಯವಾಗಿ ಆಗಬೇಕಾದಂತಹ ಮಳೆ ಅಂತಂದ್ರೆ 587.6 ಮಿಲಿಮೀಟರ್ ನಷ್ಟು. ಅಲ್ಲಿ ಅಷ್ಟು ಮಳೆ ಆಗಂಗಿಲ್ಲ, ರಾಜಸ್ಥಾನ, ಹರಿಯಾಣ ಈ ಭಾಗದ ಪ್ರದೇಶಗಳಲ್ಲಿ. ಆದ್ರೆ ಆಗಿದ್ದೆಷ್ಟು ಅಂತಂದ್ರ 747.9 ಮಿಲಿಮೀಟರ್ ನಷ್ಟು. ಅಂದ್ರೆ ಇಲ್ಲಿ ಹೆಚ್ಚಿನ ಮಳೆ ಆಗಿದೆ. ಎಷ್ಟು ಹೆಚ್ಚಿನ ಮಳೆ? 27% ಹೆಚ್ಚಿನ ಮಳೆ ಆಗಿದೆ. ಮಧ್ಯ ಭಾರತದೊಳಗ ಸಾಮಾನ್ಯವಾಗಿ ಆಗಬೇಕಾದಂತಹ ಮಳೆ 978 ಮಿಲಿಮೀಟರ್ನಷ್ಟು, ಆದ್ರೆ ಆಗಿದ್ದು 1125.3 ಮಿಲಿಮೀಟರ್ನಷ್ಟು. ಇಲ್ಲಿ ಅಂದ್ರೆ ಮಧ್ಯ ಭಾರತದೊಳಗ 15% ಮಳೆ ಹೆಚ್ಚಿಗೆ ಆಗ್ಯದ. ಇನ್ನ ಪಾಳಿ ಇರುವಂತಹದ್ದು ದಕ್ಷಿಣ ಭಾರತದ್ದು. ನಮ್ಮ ಭಾಗದೊಳಗ ಅಂದ್ರೆ ದಕ್ಷಿಣ ಭಾರತದೊಳಗ 716.2 ಮಿಲಿಮೀಟರ್ನಷ್ಟು ಸಾಮಾನ್ಯವಾಗಿ ಆಗಬೇಕಾದಂತಹ ಮಳೆ, ಆದ್ರೆ ಆದಂತಹದ್ದು 787.4 ಮಿಲಿಮೀಟರ್ನಷ್ಟು. ಅಂದ್ರೆ 10% ಮಳೆ ದಕ್ಷಿಣ ಭಾರತದೊಳಗ ಹೆಚ್ಚಿಗೆ ಆಗ್ಯದ. ಇನ್ನು ಇಡೀ ದೇಶದ ಒಂದು ಸರಾಸರಿಯನ್ನ ನಾವು ನೋಡಿದ್ರ, ಸಾಮಾನ್ಯವಾಗಿ ಒಂದು ವರ್ಷದ ಅವಧಿ ಒಳಗ ಅಂದ್ರೆ ಮುಂಗಾರು ಹಂಗಾಮನೊಳಗ 868.2 ಮಿಲಿಮೀಟರ್ನಷ್ಟು ಮಳೆ ಸಾಮಾನ್ಯವಾಗಿ ಆಗಬೇಕು. ಆದ್ರೆ ಆಗಿದ್ದೆಷ್ಟು ಅಂತಂದ್ರೆ 937.2 ಮಿಲಿಮೀಟರ್ನಷ್ಟು. ಅಂದ್ರೆ 8% ಮಳೆ ಈ ಸಲ ಇಡೀ ದೇಶದೊಳಗ ಸರಾಸರಿಯಾಗಿ ತಗೊಂಡ್ರೆ ಹೆಚ್ಚಿಗೆ ಆಗಿದ್ದನ್ನ ನಾವು ನೋಡ್ತಾ ಇದ್ದೇವೆ. ಇದು ದೇಶದ್ದಾಯ್ತು, ದೇಶದ 4 ವಿಭಾಗಗಳಲ್ಲಾಯ್ತು. ಇನ್ನು ಪರ್ಟಿಕ್ಯುಲರ್ ಆಗಿ ನಮ್ಮ ಉತ್ತರ ಕರ್ನಾಟಕ ಇರಬಹುದು, ದಕ್ಷಿಣ ಕರ್ನಾಟಕ ಇರಬಹುದು, ಮತ್ತೆ ಕರಾವಳಿ ಕರ್ನಾಟಕ ಇರಬಹುದು, ಇಲ್ಲಿ ಎಷ್ಟೆಷ್ಟು ಮಳೆ ಆಗ್ಯದ ಅನ್ನೋದನ್ನ ನಾವು ನೋಡೋಣ. ನಮ್ಮ ಭಾಗ ಅಂದ್ರೆ ನಾರ್ತ್ ಇಂಟೀರಿಯರ್ ಕರ್ನಾಟಕ ಅಂತ ಹೇಳಿ ನಾವು ಕರೀತಾ ಇದ್ದೀವಿ. ಉತ್ತರ ಕರ್ನಾಟಕ, ಉತ್ತರ ಕರ್ನಾಟಕದ ಬಯಲು ಪ್ರದೇಶಗಳು, ಸಾಮಾನ್ಯವಾಗಿ ಈ ಭಾಗದೊಳಗ 480.8 ಮಿಲಿಮೀಟರ್ನಷ್ಟು ಮಳೆ ಆಗಬೇಕು. ಆದ್ರೆ ಆಗಿದ್ದೆಷ್ಟು ಅಂತಂದ್ರೆ ಈಗಾಗಲೇ ನೀವು ಇದನ್ನ ಅನುಭವಿಸಿದ್ದೀರಿ, ಆಗಿದ್ದೆಷ್ಟು ಅಂತಂದ್ರೆ 721.3 ಮಿಲಿಮೀಟರ್ನಷ್ಟು. ಅಂದ್ರೆ ಎಷ್ಟು ಹೆಚ್ಚಾಯ್ತು? 50% ಮಳೆ ಹೆಚ್ಚಾಗಿದೆ ಇವತ್ತು, ಅರ್ಧಕ್ಕರ್ಧ ಹೆಚ್ಚಾಗಿದೆ ಮಳೆ ಈ ಸಲ. ಅಂದ್ರೆ ಈ ಒಂದು ಮುನ್ಸೂಚನೆಯನ್ನ ಇಲಾಖೆಯವರು ಕೊಟ್ಟಿದ್ರು, ವಿಶೇಷವಾಗಿ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಒಳ್ಳೆ ಮಳೆ ಆಗ್ತದ ಅನ್ನುವಂಥದ್ದು, ಹೆಚ್ಚಿನ ಮಳೆ ಆಗ್ತದ ಅನ್ನುವಂಥದ್ದು. ಆದ್ರೆ ಎಷ್ಟು ಮಳೆ ಹೆಚ್ಚಿಗೆ ಆಗ್ತದ ಅನ್ನುವಂಥದ್ದಕ್ಕ ಈಗ ನಮಗೆ ಉತ್ತರ ಸಿಕ್ಕಿದೆ. 50% ಹೆಚ್ಚಿನ ಮಳೆಯನ್ನ ಈ ಸಲ ನಾವು ಪಡ್ಕೊಂಡಿದ್ದೀವಿ. ಅದರಿಂದಾಗಿ ಇಂಥ ಒಂದು ಚಿಂತಾಜನಕವಾದಂತಹ ಒಂದು ಪರಿಸ್ಥಿತಿ ಈ ಸಲ ಉದ್ಭವ ಆಯಿತು ಅಂತ ಹೇಳಿ ಹೇಳ್ಬಹುದು. ಇನ್ನು ದಕ್ಷಿಣ ಕರ್ನಾಟಕದೊಳಗೆ ಸಾಮಾನ್ಯವಾಗಿ 678.4 ಮಿಲಿಮೀಟರ್ನಷ್ಟು ಮಳೆ ಆಗಬೇಕು, ಆದ್ರೆ ಆಗಿದ್ದು 654.5 ಮಿಲಿಮೀಟರ್ನಷ್ಟು. ಅಂತಂದ್ರೆ ಇಲ್ಲಿ ಕೊರತೆ ಮಳೆಯನ್ನು ನಾವು ನೋಡ್ತಾ ಇದ್ದೀವಿ. ದಕ್ಷಿಣ ಕರ್ನಾಟಕದೊಳಗೆ 4% ಕೊರತೆ ಮಳೆ ಆಗಿದೆ, ಅಂಥ ಪ್ರಮಾಣದ ಕೊರತೆ ಏನಿಲ್ಲ. ಇನ್ನು ಕರಾವಳಿ ಪ್ರದೇಶದೊಳಗ ಅಲ್ಲಿ ಯಾವತ್ತು ಹೆಚ್ಚಿನ ಮಳೆ ಇರ್ತದ? ಸಾಮಾನ್ಯವಾಗಿ 3093.9 ಮಿಲಿಮೀಟರ್ನಷ್ಟು ಮಳೆ ಪ್ರತಿ ವರ್ಷ ಆಗಬೇಕು. ಆದ್ರೆ ಈ ಸಲ ಆಗಿದ್ದು ಎಷ್ಟು ಅಂತಂದ್ರೆ 3400.9 ಮಿಲಿಮೀಟರ್ನಷ್ಟು. ಕರಾವಳಿ ಪ್ರದೇಶಗಳಲ್ಲಿ 10% ಮಳೆ ಈ ಸಲ ಹೆಚ್ಚಿಗೆ ಆಯಿತು. ಒಟ್ಟಾರೆಯಾಗಿ ಕರ್ನಾಟಕದೊಳಗ ಈ ಸಲ ಹೆಚ್ಚಿನ ಮಳೆಯನ್ನ ನಾವು ನೋಡ್ತಾ ಇದ್ದೀವಿ, ನಮ್ಮ ಕರ್ನಾಟಕ ರಾಜ್ಯದಾಯ್ತು. ಇನ್ನು ನಮ್ಮ ಸುತ್ತಮುತ್ತಲಿರುವಂತಹ ರಾಜ್ಯಗಳದ್ದು ಕೂಡ ನಾವು ನೋಡೋಣ. ಮಹಾರಾಷ್ಟ್ರದೊಳಗ 2 ಭಾಗಗಳನ್ನ ನೋಡೋಣ. ಮಧ್ಯ ಮಹಾರಾಷ್ಟ್ರ ಅಂತೇಳಿ, ಮಧ್ಯ ಮಹಾರಾಷ್ಟ್ರದೊಳಗ 747.4 ಮಿಲಿಮೀಟರ್ನಷ್ಟು ಸಾಮಾನ್ಯವಾಗಿ ಮಳೆ ಆಗಬೇಕು, ಆದ್ರೆ ಆಗಿದ್ದು 897.3 ಮಿಲಿಮೀಟರ್ನಷ್ಟು. ಮಧ್ಯ ಮಹಾರಾಷ್ಟ್ರದೊಳಗೆ 20% ಹೆಚ್ಚಿನ ಮಳೆಯನ್ನ ನಾವು ಈ ಸಲ ನೋಡ್ತಾ ಇದ್ದೀವಿ. ಮರಾಠವಾಡ ಪ್ರದೇಶದೊಳಗ 642.8 ಮಿಲಿಮೀಟರ್ನಷ್ಟು ಸಾಮಾನ್ಯ ಮಳೆ ಆಗಬೇಕು, ಆದ್ರೆ ಆಗಿದ್ದು 890.7 ಮಿಲಿಮೀಟರ್ನಷ್ಟು. ಇಲ್ಲಿ 39% ಮಳೆ ಹೆಚ್ಚಿಗೆ ಆಯಿತು. ಕೃಷ್ಣಾ ನದಿ ಇರಬಹುದು, ಭೀಮಾ ನದಿ ಇರಬಹುದು, ಮಲಪ್ರಭಾ ಇರಬಹುದು, ಕೃಷ್ಣಾ ಉಪನದಿಗಳಿರಬಹುದು, ಎಲ್ಲಾ ತುಂಬಿ ಹರಿಬೇಕಾಯಿತು ಅಂತಂದ್ರೆ ಮಹಾರಾಷ್ಟ್ರದೊಳಗ ಮಳೆ ಆಗಬೇಕು. ಜಲಾನಯನ ಪ್ರದೇಶದೊಳಗೆ ಮಳೆ ಆಯಿತು ಅಂತಂದ್ರೆ ನಮ್ಮಲ್ಲಿ ಮಹಾಪೂರ ಬರ್ತದ. ಅದೇ ಪರಿಸ್ಥಿತಿಯನ್ನ ನಾವು ಈಗ ನೋಡಿದೀವಿ. ತೆಲಂಗಾಣದೊಳಗ ಸಾಮಾನ್ಯವಾಗಿ ಆಗುವಂತಹ ಮಳೆ 734.8 ಮಿಲಿಮೀಟರ್ನಷ್ಟು, ಆದಂತಹದ್ದು 958.8 ಮಿಲಿಮೀಟರ್ನಷ್ಟು. ಇಲ್ಲಿ ತೆಲಂಗಾಣದೊಳಗ 30% ಹೆಚ್ಚಿಗೆ ಮಳೆ ಆಗಿದೆ. ರಾಯಲಸೀಮಾದೊಳಗ ಸಾಮಾನ್ಯವಾಗಿ 408.6 ಮಿಲಿಮೀಟರ್ನಷ್ಟು ಮಳೆ ಆಗಬೇಕು, ಆದ್ರೆ ಆಗಿದ್ದು 465.5 ಮಿಲಿಮೀಟರ್ನಷ್ಟು. 14% ಮಳೆ ಹೆಚ್ಚಿಗೆ ಆಯಿತು ರಾಯಲಸೀಮಾ ಪ್ರದೇಶದೊಳಗ. ಇನ್ನ ಕೇರಳಕ್ಕೆ ಬಂದ್ರ, ಕೇರಳದೊಳಗಂತೂ ವಿಪರೀತವಾದಂತಹ ಒಂದು ಮಳೆ ನಾವು ನೋಡ್ತಾ ಇದ್ದೀವಿ. ಪ್ರತಿ ವರ್ಷ ಒಳ್ಳೆ ಮಳೆಯನ್ನ ಪಡೆಯುವಂತಹ ರಾಜ್ಯಗಳಲ್ಲಿ ಅದು ಕೂಡ ಒಂದು. ಕೇರಳದೊಳಗ ಸಾಮಾನ್ಯವಾಗಿ 2018.7 ಮಿಲಿಮೀಟರ್ನಷ್ಟು ಪ್ರತಿ ವರ್ಷ ಮಳೆ ಆಗಬೇಕು ಪ್ರತಿ ಸೀಸನ್ ಒಳಗ ಸಾಮಾನ್ಯವಾಗಿ. ಆದ್ರೆ ಈ ಸಲ ಆಗಿದ್ದೆಷ್ಟು ಅಂತಂದ್ರೆ 1752.9 ಮಿಲಿಮೀಟರ್ನಷ್ಟು. ಅಂತಂದ್ರೆ ಕೇರಳದೊಳಗ ಕೊರತೆ ಮಳೆಯನ್ನ ನಾವು ನೋಡ್ತಾ ಇದ್ದೀವಿ. ಶೇಕಡ 13% ಕೊರತೆ ಈ ಸಲ ಕೇರಳದೊಳಗ ಆಗಿದ್ದನ್ನ ದಾಖಲೆಗಳು ಹೇಳ್ತಾ ಇದ್ದಾವೆ. ತಮಿಳುನಾಡು ಮತ್ತ ಪುದುಚೇರಿ ಒಳಗ ಸಾಮಾನ್ಯವಾಗಿ ಆಗುವಂತಹ ಮಳೆ ಈ ಹಂಗಾಮಿನೊಳಗ ಅಂತಂದ್ರ 328.4 mm, ಆದ್ರೆ ಆಗಿದ್ದು 326.2 mm ಸ್ವಲ್ಪ ಕೊರತೆ. ಅದೇನು ಶೇಕಡ 1% ಕೊರತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ, ಆದ್ರೆ ಅದೇನು ಅಂತ ಕೊರತೆ ಅಲ್ಲ ಅಂತ ಹೇಳಿ ನಾವು ಅನ್ಕೊಳ್ಳೋಣ. ಇದು ನಮ್ಮ ದೇಶದ ಚಿತ್ರಣ. ಈ ಸಲ ಯಾವ ರೀತಿ ಮಳೆ ಆಯ್ತು ಇಡೀ ದೇಶದೊಳಗ, ಮತ್ತೆ ಕರ್ನಾಟಕದೊಳಗ ಯಾವ ರೀತಿ ಎಷ್ಟು ಪ್ರಮಾಣದೊಳಗ ಮಳೆ ಆಯ್ತು ಅನ್ನೋದ್ರ ಬಗ್ಗೆ ಈ ದಾಖಲೆಗಳು ನಮಗ ನಿಚ್ಚಳವಾದಂತಹ ಒಂದು ಚಿತ್ರವನ್ನ ಕೊಡ್ತಾ ಇದ್ದಾವೆ. ಮೊದಲೇ ಹೇಳಿದ್ರು ಇಲಾಖೆಯವರು, ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಒಳ್ಳೆ ಮಳೆಯನ್ನ ಈ ಸಲ ನೋಡ್ತೀವಿ ಅಂತ ಹೇಳಿ. ಅದೇ ಪ್ರಕಾರವಾಗಿ ನಾವು ಈ ದಾಖಲೆಗಳ ಮೂಲಕ ಅದನ್ನ ನಮ್ಮ ಕಣ್ಮುಂದ ತರ್ತಾ ಇದ್ದೀವಿ. ಅಂದ್ರೆ ನಮ್ಮ ಹವಾಮುನ್ಸೂಚನಾ ತಂತ್ರಜ್ಞಾನ ಏನಿದೆ ವರ್ಷದಿಂದ ವರ್ಷಕ್ಕೆ ಸುಧಾರಣೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಬಹಳ ಕರಾರವಕ್ಕಾದಂತಹ ಒಂದು ಮಾಹಿತಿಯನ್ನ ಭಾರತೀಯ ಹವಾಮಾನ ಇಲಾಖೆಯವರು ನೀಡ್ತಾ ಇರೋದು ನಮಗೆಲ್ಲರಿಗೂ ಒಂದು ಸಮಾಧಾನ ಕೊಡುವಂತಹ ಒಂದು ವಿಷಯ. ಯಾಕಪ್ಪ ಅಂತಂದ್ರೆ ಇಂಥ ಒಂದು ಆಧಾರದ ಮೇಲೇನೆ ನಾವು ನಮ್ಮ ಕೃಷಿಯನ್ನ ಯೋಜನೆ ಮಾಡಿಕೊಳ್ಳಬಹುದು, ಅದರ ಪ್ರಕಾರವಾಗಿ ಹೊಂದಾಣಿಕೆ ಮಾಡಿಕೊಳ್ಳಬಹುದು. ಅದಕ್ಕಾಗಿ ನಾವು ನಮ್ಮ ಭಾರತೀಯ ಹವಾಮಾನ ಇಲಾಖೆಗೆ ಕೃತಜ್ಞರಾಗಿರಬೇಕು, ಮತ್ತು ಅವರಿಗೆ ಈ ಸಂದರ್ಭದೊಳಗ ನಾವು ನೀವು ಕೂಡ ಧನ್ಯವಾದಗಳನ್ನ ಅರ್ಪಿಸೋಣ. ಆತ್ಮೀಯರೇ, ಈ ಸಲದ ಮುಂಗಾರು ಹಂಗಾಮಿನ ಬಗ್ಗೆ ನಾವು ವಿಸ್ತಾರವಾಗಿ ಮುಂದಿನ ಸಂಚಿಕೆಗಳಲ್ಲಿ ಸಾಕಷ್ಟು ಅದ ಇನ್ನು ತಿಳ್ಕೊಳ್ಳುವಂತಹದ್ದು. ಈ ಸಲ ಮುಂಗಾರು ಯಾವ ರೀತಿ ವರ್ತನೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನ ನಾವು ಮುಂದಿನ ಸಂಚಿಕೆಗಳಲ್ಲಿ ಮಾಡಿಕೊಳ್ಳೋಣ. ಆ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆಯವರು ಸಾಕಷ್ಟು ಒಳ್ಳೆಯ ಮಾಹಿತಿಯನ್ನ ನಮಗ ಮಾಡಿಕೊಟ್ಟಿದ್ದಾರೆ. ಅದನ್ನ ನಾವು ಸ್ವಲ್ಪ ಅಧ್ಯಯನ ಮಾಡಿದೀವಿ, ಅದರ ಕಡೆ ಲಕ್ಷ್ಯ ಕೊಟ್ಟಿವಿ ಅಂತಂದ್ರ ನಮಗ ಇನ್ನೂ ಈ ವಿಜ್ಞಾನ ಬಹಳಷ್ಟು ಸರಳವಾಗಿ ತಿಳಿಯೋದಕ್ಕ ಅನುಕೂಲ ಆಗ್ತದೆ. ಆತ್ಮೀಯರೇ, ಈಗ ಹಸ್ತಾಮಳೆಯ ಅವಧಿ ನಡೆದದ. ಈ ಹಸ್ತಾಮಳೆಯ ಅವಧಿ ಅಕ್ಟೋಬರ್ 10 ತನಕ ಇರ್ತದ. ಅಕ್ಟೋಬರ್ 10 ಮತ್ತೊಂದು ಹೊಸ ನಕ್ಷತ್ರ ಪ್ರವೇಶ ಆಗ್ತಾ ಇದೆ, ಚಿತ್ತಾ ನಕ್ಷತ್ರ. ಚಿತ್ತಾ ನಕ್ಷತ್ರದ ಅವಧಿ ಅಕ್ಟೋಬರ್ 24 ತನಕ ಇರ್ತದ. ಈ ಸಲ ಹಸ್ತಾಮಳೆ ಅಲ್ಪವೃಷ್ಟಿಯನ್ನ ತರ್ತದ ಅಂತ ಹೇಳಿ ಹೇಳ್ತಾ ಇದ್ರು. ಮುಂಗಾರು ದುರ್ಬಲ ಆಗಿರುವಂಗ ಅನಿಸ್ತದ. ದಕ್ಷಿಣ ಒಳನಾಡು ಕರಾವಳಿ ಪ್ರದೇಶಗಳಲ್ಲಿ ಮೋಡ ಕವಿದಂತಹ ವಾತಾವರಣ ಇರ್ತದ. ಈಶಾನ್ಯ ಭಾರತದೊಳಗ ಚಂಡಮಾರುತದ ಸೂಚನೆ ಕಾಣಬಹುದು. ವಾಯವ್ಯ ಭಾರತದೊಳಗ ಒಣ ಹವೆ ಇದ್ರೂ ಕೂಡ ಹಗುರದಿಂದ ಸಾಧಾರಣ ಮಳೆ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಹಸ್ತಮಳೆಯ ಸಂದರ್ಭದೊಳಗ ಇತ್ತು. ಅದೇ ರೀತಿಯಾಗಿ ಹಸ್ತಮಳೆ 27, 28 ಮತ್ತು 29 ಭರ್ಜರಿಯಾಗಿ ಆರಂಭ ಮಾಡಿತು ಅಂತ ಹೇಳಿ ಹೇಳಬಹುದು. ಆ ನಂತರ ಅದರ ಪ್ರಮಾಣ ಕಡಿಮೆ ಆದಂಗ ಅನಿಸ್ತಾ ಇದೆ, ಮತ್ತ ಮುಂದಿನ ದಿನಗಳಲ್ಲಿ ಸಹಿತ ಈ ಒಂದು ಲಕ್ಷಣ ನೋಡಿದ್ರ ಮಳೆಯ ಪ್ರಮಾಣ ಕಡಿಮೆ ಇರುವಂತಹ ಒಂದು ಸಾಧ್ಯತೆಗಳದಾವ. ಅದಕ್ಕೆ ಹಸ್ತ ಮಳೆ ಅಲ್ಪ ವೃಷ್ಟಿಯನ್ನ ತರ್ತದ ಅನ್ನುವಂತಹ ಒಂದು ಸೂಚನೆ ಏನದ, ಬಹುಶಃ ಅದು ಆ ಲೆಕ್ಕದೊಳಗ ಅಲ್ಪ ಮಳೆನೆ ಆಗಬಹುದು ಅನ್ನುವಂಥದ್ದು. ಇನ್ನು ಚಿತ್ತಾಮಳೆ ಬಗ್ಗೆ ಹೇಳಬೇಕು ಅಂತಂದ್ರೆ ಅಕ್ಟೋಬರ್ 10 ರಿಂದ 24 ತನಕ ಇದರ ಅವಧಿ ಇರ್ತದ. ಈ ಸಲ ಚಿತ್ತಾ ಮಳೆ ಉತ್ತಮ ಮಳೆಯನ್ನ ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಮಾತನ್ನ ಕೇಳಿ ಬಹುಶಃ ತಮಗೂ ಕೂಡ ಸ್ವಲ್ಪ ಆತಂಕ ಆಗಬಹುದು, ಆದರೂ ಕೂಡ ನಾವು ಕಾಯ್ದು ನೋಡೋಣ. ಚಿತ್ತಾ ಮಳೆ ಉತ್ತಮ ಮಳೆ ಈ ಸಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕೆಲವು ಕಡೆ ಅನಿರೀಕ್ಷಿತ ಪ್ರಮಾಣದೊಳಗ ಮಳೆ ಕೂಡ ಆಗಬಹುದು ಅನ್ನುವಂತಹ ಮಾತದ. ಕೆಲವು ಕಡೆ ವಾಯುಭಾರ ಕುಸಿತಗಳು ಆಗಬಹುದು. ಈಶಾನ್ಯ ಕರ್ನಾಟಕದೊಳಗ ಕೆಲವು ಕಡೆ ಸಾಧಾರಣ ಮಳೆ ಆಗಬಹುದು ಅಂತ ಹೇಳಿ. ಈಶಾನ್ಯ ಕರ್ನಾಟಕ ಅಂತಂದ್ರೆ ನಮ್ಮ ಭಾಗದ ಜಿಲ್ಲೆಗಳು, ನಮ್ಮ ಭಾಗದ ಪ್ರದೇಶ, ಇಲ್ಲಿ ಕೆಲವು ಕಡೆ ಸಾಧಾರಣ ಮಳೆ ಆಗಬಹುದು ಅನ್ನುವಂತಹ ಮಾತದ. 2 ಮತ್ತು 3ನೇ ಚರಣಗಳಲ್ಲಿ ವಾಯವ್ಯ ಕರ್ನಾಟಕದೊಳಗ ಉತ್ತಮ ಮಳೆ ಆಗಬಹುದು ಅಂತೇಳಿ ಹೇಳ್ತಾ ಇದ್ದಾರೆ. ಇದು ಚಿತ್ತಾ ಮಳೆ ಬಗ್ಗೆ ಆಯ್ತು. ಇನ್ನು ದಿನಾಂಕಗಳನ್ನು ನೋಡೋಣ. ಚಿತ್ತಾ ಮಳೆ ಯಾವ್ಯಾವ ದಿನಾಂಕಗಳಲ್ಲಿ ಒಳ್ಳೆಯ ಮಳೆಯನ್ನು ಸುರಿಸ್ತದ ಅಂತ ಹೇಳಿ. ದಿನಾಂಕ ಅಕ್ಟೋಬರ್ 11, 13, 16, 18, 19, 20, 21, 22, 24 ಈ ದಿನಗಳಂದು ಚಿತ್ತಾ ಮಳೆ ಒಳ್ಳೆಯ ಮಳೆಯನ್ನ ಸುರಿಸ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ದಿನಾಂಕಗಳನ್ನ ಇನ್ನೊಮ್ಮೆ ಕೇಳೋಣ. ಅಕ್ಟೋಬರ್ 11, 13, 16, 16, 18, 19, 20, 21, 22, 24 ಈ ದಿನಗಳಂದು ಒಳ್ಳೆ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಇಷ್ಟು ಮಾಹಿತಿ ಮತ್ತು ಸೂಚನೆಗಳ ಜೊತೆಗೆ ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮ ಮೇರೆ ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಅಕ್ಟೋಬರ್ 8 ಬರುವ ಮಂಗಳವಾರ ಅಕ್ಟೋಬರ್ 14 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ಈ ವಾರ ಮಿಶ್ರ ವಾತಾವರಣ ಇರಬಹುದಾಗದ. ಒಂದು ಬಹಳಷ್ಟು ಸಮಾಧಾನ ಕೊಡುವಂತಹ ವಿಚಾರ ಏನು ಅಂತಂದ್ರ ಈ ವಾರದೊಳಗ ಮಳೆಯ ಪ್ರಮಾಣ ಬಹಳಷ್ಟು ಕಡಿಮೆ ಆಗ್ತದ, ಮತ್ತ ಅದರ ವ್ಯಾಪಕತೆ ಕೂಡ ಬಹಳಷ್ಟು ಕಡಿಮೆ ಆಗ್ತದ ಅನ್ನುವಂತಹ ಒಂದು ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಅಂದ್ರ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆ ಆಗಬಹುದು, ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ಮಾಡಬಹುದು, ಮಳೆಯ ಪ್ರಮಾಣ ಬಹಳಷ್ಟು ಕಡಿಮೆ ಇರ್ತದ ಅನ್ನುವಂತಹ ಒಂದು ಸೂಚನೆ ಏನದ ಅದು ನಮಗ ಖುಷಿ ಕೊಡುವಂತಹದ್ದು. ಮತ್ತು ಒಳ್ಳೆ ಬಿಸಿಲಿನ ವಾತಾವರಣವನ್ನು ಕೂಡ ನಾವು ನೋಡಬಹುದಾಗಿದೆ. ಮೊದಲಿನ 3-4 ದಿನಗಳಲ್ಲಿ ಮಳೆಯ ವಾತಾವರಣ ಇರಬಹುದು, ಸ್ವಲ್ಪ ಮೋಡ ಮುಸುಕಿದಂತಹ ವಾತಾವರಣ, ಮೋಡ ಕವಿದಂತಹ ವಾತಾವರಣ ಇದ್ರೂ ಕೂಡ ಇರಬಹುದು. ಮುಂದಿನ ದಿನಗಳಲ್ಲಿ ಬಹುತೇಕ ಒಣ ಬಿಸಿಲಿನ ವಾತಾವರಣವನ್ನ ನಾವು ನೋಡಬಹುದಾಗಿದೆ. ಅದಕ್ಕೆ ಈ ಒಂದು ವಾತಾವರಣದ ಒಂದು ಸೂಚನೆ ನಾವು ಗಮನಿಸಿದ್ರ ಬಹಳಷ್ಟು ಸಮಾಧಾನ ಈ ವಾರ ನಮಗ ಸಿಗಬಹುದು ಅಂತ ಹೇಳಿ ಅನಿಸ್ತದ. ಮಳೆ ಬರುವಂತಹ ಸಂದರ್ಭದೊಳಗ ಒಂದೆರಡು ಕಡೆ ಗುಡುಗು ಮಿಂಚುಗಳು ಸಹಿತ ಕಾಣಿಸಬಹುದು ಅನ್ನುವಂತಹ ಸೂಚನೆ ಅದ. ಇದು ಸ್ಥೂಲವಾಗಿ ಆಯ್ತು. ಇನ್ನ ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 8 ಮಳೆಯ ಸಾಧ್ಯತೆಗಳು %40, ಗುರುವಾರ 9, ಶನಿವಾರ 11, ಈ ಎರಡು ದಿವಸ 70, ಶುಕ್ರವಾರ 10, 75, ರವಿವಾರ 12, 60, ಸೋಮವಾರ 13, ಅಲ್ಲದೆ ಮಂಗಳವಾರ 14 %45 ಅನ್ನುವಂತಹ ಒಂದು ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಬೀದರ್ ಜಿಲ್ಲೆ ಒಳಗ ಬುಧವಾರ 8 ಮಳೆಯ ಸಾಧ್ಯತೆಗಳು %45, ಗುರುವಾರ 9, ಶನಿವಾರ 11, ಈ ಎರಡು ದಿವಸ 70, ಶುಕ್ರವಾರ 10, 75, ರವಿವಾರ 12, 50, ಸೋಮವಾರ 13 ಮತ್ತು ಮಂಗಳವಾರ 14, ಈ ಎರಡು ದಿವಸ %40. ರಾಯಚೂರು ಜಿಲ್ಲೆ ಒಳಗ ಬುಧವಾರ 8, ಗುರುವಾರ 9, ರವಿವಾರ 12, ಈ ಮೂರು ದಿವಸ ಮಳೆಯ ಸಾಧ್ಯತೆಗಳು %70, ಶುಕ್ರವಾರ 10, ಶನಿವಾರ 11, ಈ ಎರಡು ದಿವಸ 80, ಸೋಮವಾರ 13, 60 ಮತ್ತು ಮಂಗಳವಾರ 14 %65 ಅನ್ನುವಂತಹ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 8 ಮಳೆಯ ಸಾಧ್ಯತೆಗಳು %45, ಗುರುವಾರ 9, ಅಲ್ಲದೆ ಶನಿವಾರ 11, 75, ಶುಕ್ರವಾರ 10, 80, ರವಿವಾರ 12, 70, ಸೋಮವಾರ 13, ಮಂಗಳವಾರ 14, ಈ ಎರಡು ದಿವಸ %50 ಅನ್ನುವಂತಹ ಸೂಚನೆ ಅದ. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 8 ಮಳೆಯ ಸಾಧ್ಯತೆಗಳು %50, ಗುರುವಾರ 9, ಶುಕ್ರವಾರ 10, ಶನಿವಾರ 11, ಈ ಮೂರು ದಿವಸ 80, ರವಿವಾರ 12, ಸೋಮವಾರ 13, 75, ಮತ್ತು ಮಂಗಳವಾರ 14 %70 ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 8 ಮತ್ತು ಮಂಗಳವಾರ 14 ಮಳೆಯ ಸಾಧ್ಯತೆಗಳು %60, ಗುರುವಾರ 9, ರವಿವಾರ 12, ಈ ಎರಡು ದಿವಸ 70, ಶುಕ್ರವಾರ 10, ಶನಿವಾರ 11, ಈ ಎರಡು ದಿವಸ 80, ಮತ್ತು ಸೋಮವಾರ 13 %55 ಅನ್ನುವಂತಹ ಸೂಚನೆ ಅದ. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 8 ಮತ್ತು ಮಂಗಳವಾರ 14, ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು %75, ಗುರುವಾರ 9, ರವಿವಾರ 12, ಸೋಮವಾರ 13, ಈ ಮೂರು ದಿವಸ 80, ಶುಕ್ರವಾರ 10, ಶನಿವಾರ 11, ಈ ಎರಡು ದಿವಸ %90 ಅನ್ನುವಂತಹ ಸೂಚನೆ ಅದ. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 8 ಮಳೆಯ ಸಾಧ್ಯತೆಗಳು %40, ಗುರುವಾರ 9, ಶನಿವಾರ 11, ಈ ಎರಡು ದಿವಸ 80, ಶುಕ್ರವಾರ 10, 85, ರವಿವಾರ 12, 75, ಸೋಮವಾರ 13, 60, ಮತ್ತು ಮಂಗಳವಾರ 14 %55 ಅನ್ನುವಂತಹ ಸೂಚನೆ ತಜ್ಞರು ಕೊಡ್ತಾ ಇದ್ದಾರೆ. ಇನ್ನು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 8 ಮಳೆಯ ಸಾಧ್ಯತೆಗಳು %55, ಗುರುವಾರ 9, ಶುಕ್ರವಾರ 10, ಈ ಎರಡು ದಿವಸ 75, ಶನಿವಾರ 11, 70, ರವಿವಾರ 12, 45, ಸೋಮವಾರ 13, 40, ಮತ್ತು ಮಂಗಳವಾರ 14, %35. ಜೈರಾಬಾದ್ ತಾಲೂಕೊಳಗ ಬುಧವಾರ 8ನೇ ತಾರೀಕು ಮಳೆಯ ಸಾಧ್ಯತೆಗಳು 55%, ಗುರುವಾರ 9, ಶುಕ್ರವಾರ 10, ಅಲ್ಲದೆ ಶನಿವಾರ 11, ಈ ಮೂರು ದಿವಸ 75, ರವಿವಾರ 12 ರಿಂದ ಮಂಗಳವಾರ 14 ರ ತನಕ %50 ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಮೊದಲಿನ 4 ದಿನಗಳಲ್ಲಿ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚತುರ್ದಂಗ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆ ಮಾಡಬಹುದು. ಮಳೆ ಜೊತೆಗೆ ಕೆಲವು ಕಡೆ ಗುಡುಗು ಮಿಂಚುಗಳು ಸಹಿತ ಕಾಣಿಸಿಕೊಳ್ಳಬಹುದು. ಮುಂದಿನ ದಿನಗಳಲ್ಲಿ ಬಿಸಿಲಿನ ವಾತಾವರಣ ಕೂಡ ಇರಬಹುದಾಗಿದೆ. ಕೆಲವು ಜಿಲ್ಲೆಗಳಲ್ಲಿ ಒಣ ವಾತಾವರಣ, ಆದರೆ ಒಂದೆರಡು ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನ ನಾವು ನೋಡ್ತಾ ಇದೀವಿ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಈ ವಾರ ಬಹಳಷ್ಟು ನಮ್ಮ ರೈತರಿಗೆ ನಿಟ್ಟುಸಿರು ಬಿಡುವಂತಹ ವಾರ ಆಗಬಹುದು ಅಂತ ಹೇಳಿ ಅನಿಸ್ತದ. ಮಳೆಯ ಪ್ರಮಾಣ ಸಾಕಷ್ಟು ಕಡಿಮೆ ಆಗ್ತದೆ. ಇಲ್ಲಿ ತನಕ ಏನು ಮಳೆ ಬಂತು ಆ ಪರಿಯ ಮಳೆ ಈ ವಾರಂತೂ ಇಲ್ಲ. ಅದೇ ನಮಗ ಸಮಾಧಾನ ಕೊಡುವಂತಹ ಒಂದು ವಿಷಯ ಅಂತ ಹೇಳಿ ಹೇಳಬಹುದು. ಮತ್ತೆ ಬಿಸಿಲಿನ ವಾತಾವರಣ ಕೂಡ ಈ ವಾರದೊಳಗ ಹೆಚ್ಚಿಗೆ ಇರೋದ್ರಿಂದ ಹೊಲಪು ಕೊಡುವಂತಹ ಒಂದು ಸಮಯ ಏನದ, ಇದರಿಂದಾಗಿ ಹೊಲಗಳು ಆರೋದಕ್ಕ ಅನುಕೂಲ ಆಗಬಹುದು. ಇದರೊಳಗ ಏನಾದರೂ ಬದಲಾವಣೆಗಳಾದವು ಅಂತಂದ್ರ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಆಮೇಲೆ ಸಾಯಂಕಾಲ 6:50 ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶವನ್ನ ಕೇಳೋದಕ್ಕ ಮರಿಬಾರದು. ಇನ್ನು ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗ ಇದನ್ನ ಸ್ಥಾಪನೆ ಮಾಡಿಕೊಂಡು ಬಳಸೋದ್ರ ಕಡೆ ಗಮನ ಹರಿಸಬೇಕು. ಇನ್ನು ಬೇರೆ ಬೇರೆ ಆಪ್ಗಳದಾವ, ಅವುಗಳನ್ನು ಕೂಡ ತಾವು ಬಳಸೋದಕ್ಕ ವ್ಯವಸ್ಥೆ ಮಾಡಿಕೊಳ್ಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಈಗ ಕೇಳಿ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಅಗ್ನಿಯಸ್ತ್ರವನ್ನ ಯಾವ ರೀತಿ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದಿಷ್ಟು ತಿಳ್ಕೊಳ್ಳುವಂತಹ ಮಾಹಿತಿ ಅದ. ರೈತರು ಗಮನಿಸಬೇಕು. ದೇಸಿ ಆಕಳ ಗಂಜಳ ಅಥವಾ ಗೋಮೂತ್ರ 20 ಲೀಟರ್ನಷ್ಟು ಬೇಕಾಗ್ತದ. ಬೆಳ್ಳುಳ್ಳಿ 1/2 ಕೆಜಿಯಷ್ಟು, ಬೇವಿನ ಎಲೆ 5 ಕೆಜಿಯಷ್ಟು, ತಂಬಾಕು 1 ಕೆಜಿಯಷ್ಟು, ಹೆಚ್ಚು ಖಾರ ಇರುವಂತಹ ಹಸಿ ಮೆಣಸಿನಕಾಯಿ 1/2 ಕೆಜಿಯಷ್ಟು, ಇವೆಲ್ಲ ಸಾಮಗ್ರಿಗಳು ಬೇಕಾಗ್ತವೆ. ವಿಧಾನ ಏನು ಅಂತಂದ್ರೆ 1 ಕೆಜಿಯಷ್ಟು ತಂಬಾಕು, ಇದರ ಜೊತೆಗೆ 1/2 ಕೆಜಿಯಷ್ಟು ಹಸಿ ಮೆಣಸಿನಕಾಯಿ ಚಟ್ನಿ, 1/2 ಕೆಜಿಯಷ್ಟು ಬೆಳ್ಳುಳ್ಳಿ ಚಟ್ನಿ, 5 ಕೆಜಿಯಷ್ಟು ಬೇವಿನ ಎಲೆಯ ಚಟ್ನಿಯನ್ನ 20 ಲೀಟರ್ ದೇಸಿ ಆಕಳ ಗಂಜಳದೊಳಗ ಮಿಶ್ರಣ ಮಾಡಿ 4 ಉಕ್ಕು ಬರುವಂಗ ಕುದಿಸಿ 4 ದಿನಗಳ ಕಾಲ ತಂಪಾಗುವುದಕ್ಕೆ ಬಿಟ್ಟು ದಿನಕ್ಕೆ 3 ಸಲ ಕಲಕ್ತಾ ಇರಬೇಕು. ಬಟ್ಟೆಯಿಂದ ಸೋಸಿ ಬೇರೆ ಒಂದು ಹರವಿಯೊಳಗೆ ಹಾಕಿ ಅದಕ್ಕೆ ಬಟ್ಟೆ ಕಟ್ಟಿ 3 ತಿಂಗಳ ತನಕ ಸಂಗ್ರಹಿಸಿ ಇಡಬಹುದು. ಚಟ್ನಿ ರುಬ್ಬುವುದಕ್ಕೆ ಮಿಕ್ಸರ್ ಗ್ರೈಂಡರ್ ಬಳಸಬಾರದು. ಟೊಮ್ಯಾಟೊ ದಾಳಿಂಬೆ ಇತ್ಯಾದಿ ಬೆಳೆಗಳಿಗೆ ಥ್ರಿಪ್ಸ್ ಕಳಿಸಿದ್ರೆ 200 ಲೀಟರ್ ನೀರು, ಇದರ ಜೊತೆಗೆ 3 ಲೀಟರ್ ಬ್ರಹ್ಮಾಸ್ತ್ರ ಮತ್ತು 3 ಲೀಟರ್ ಅಗ್ನಿಯಾಸ್ತ್ರ ಬೆರೆಸಿ ಸಿಂಪರಣೆ ಮಾಡಬೇಕು. ಎಲ್ಲಾ ರಸ ಹೀರುವ ಕೀಟಗಳಿಗೆ ನೀಮಾಸ್ತ್ರವನ್ನ ಉಪಯೋಗ ಮಾಡಬೇಕು. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ತಜ್ಞರನ್ನ ಸಂಪರ್ಕ ಮಾಡಬಹುದು. ಇದುವರೆಗೆ ಮಿನಿ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಪದ್ಮಣ್ಣ ನಾನಪ್ಪ ಸಗರೆ ಮತ್ತು ಸಂಗಡಿಗರಿಂದ ಪಾರಿಜಾತ ಭಜನೆ ಪದಗಳು. ಗಣಪ ತಲವಾರ ರೂಪ ದೂರ ಮಾಡಯ್ಯ ದುಷ್ಟರ ಚಾಪ ಗಜವದನ ಬಾರೋ